ಹೊಳಲ್ಕೆರೆ ತಾಲೂಕು ಕಣಿವೆಹಳ್ಳಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ರೇಖಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಮಾಡ್ತಾರೆ, ಕೃಷಿ ಜೊತೆಗೆ ಶ್ರೀಶಕ್ತಿ ಮಹಿಳಾ ಸ್ವಸಹಾಯದಲ್ಲಿ ಭಾಗವಹಿಸ್ತಾರೆ, ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ರೇಖಾ ಅವರೇ ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ರೇಖಾ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಹುಟ್ಟಿದ್ರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಕೃಷಿ ಇದರಿಂದನೇ ಬಂದಿರೋದು. ನಮ್ಮಲ್ಲಿ ಯಾರು ಆಪ್ಷನ್ಸ್ ಅನ್ನೋ ತರ ಯಾರು ಇಲ್ಲ. ನಮಗೂ ಸ್ವಲ್ಪ ವಿದ್ಯಾಭ್ಯಾಸ ಕಳಿಸಿದ್ದಾರೆ, ಅಲ್ಲಿಂದ ನೋಡ್ಕೊಂತ ನಮ್ಮ ಗಂಡ ಮನೆಗೆ ಬಂದ್ವಿ. ಅಲ್ಲೂ ರೈತರೇ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗೂ ನಮ್ಮ ಮನೆಯ ಸಹಕಾರ ಇದೆ ಚೆನ್ನಾಗೆ, ಹಂಗಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಸರ್, ವಿದ್ಯಾಭ್ಯಾಸ ಮಾಡಲಿಲ್ಲ ಸರ್? ಒಂದು SLC ತನಕ ಮಾಡಿದ್ವಿ, ಆಮೇಲೆ ಮುಂದೆ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಕಷ್ಟ ಆಯ್ತು, ಹಂಗಾಗಿ ಮದ್ವೆ ಮಾಡಿದ್ರು. ಇವಾಗ ಮಕ್ಕಳೆಲ್ಲ ಇದಾರೆ, ಚೆನ್ನಾಗಿ ನಡೀತಾ ಇದೆ. ಆದ್ರೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಯಾಕೆಂದ್ರೆ ಒಬ್ಬರೇ ದುಡಿಯೋದ್ರಿಂದ ರೈತರು ಕೆಲ್ಸನೇ ನಂಬ್ಕೊಂಡು ಏನು ಕೆಲಸ ಮಾಡಕ್ ಆಗ್ತಿಲ್ಲ. ಬೇರೆ ಅದನ್ನೆಲ್ಲ ತೊಳಕ್ಕೆ ಕೊಂಡ್ಕೊಳಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಂಗಾಗಿ ಸ್ವಲ್ಪ ಏನಾದ್ರೂ ಸ್ವಾವಲಂಬಿಯಾಗಿ ನಾವು ದುಡಿಬೇಕು, ನಮ್ಮ ಮನೆಯವ್ರಿಗೆ ನಾವು ಕೈ ಜೋಡಿಸ್ಬೇಕು ನಮ್ಮ ಮನೆಯವ್ರ ಜೊತೆ ಅಂತ ಅಂದ್ಕೊಂಡು NRLM ಯೋಜನೆಯಲ್ಲಿ LCRP ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಸರ್. ನಾನು ಸಂಘಗಳನ್ನೆಲ್ಲ ಒಂದು 10 ಜನ ಮಹಿಳೆಯರನ್ನ ಸೇರಿಸಿ ಒಂದು ಸಂಘ ಮಾಡಿಸಿ ಅದನ್ನ ಗೌರ್ಮೆಂಟ್ ಇದಕ್ಕೆ ಸಲ್ಲಿಸ್ತೀನಿ ಸರ್. ಅವ್ರಿಗೆ ಏನಾದ್ರೂ ಚಟುವಟಿಕೆಗಳು ಬೇಕು ಅಂದ್ರೆ, ಆಮೇಲೆ FEMFME ಅಂತೇಳಿ ಒಂದು ಇದು ಬಂತು ಸರ್, ಅದರಡಿಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ತರಬೇತಿ ಕಳಿಸೋದು ಆತರ ಎಲ್ಲ ಕೆಲಸ ನಾನು ಮಾಡ್ತಿದ್ದೀನಿ ಸರ್. ಅದರಲ್ಲಿ MBK LCRPಗಳು ಅಂತ ಇದಾರೆ, ಅವರು ಸಹ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾರೆ. ಏನಾದ್ರು ಬೇಕು, ಅವ್ರಿಗೆ ಏನ್ ಸೌಲತ್ ಬೇಕು, ಅದನ್ನ ಈ ತರ ತರಬೇತಿ ಇದೆ, ಈ ತರ ಸಂಘದಲ್ಲಿ ಉಳಿತಾಯ ಮಾಡ್ಬೇಕು, ಈ ತರ ಆಂತರಿಕ ಸಾಲ ಕೊಡ್ಬೇಕು, ಅವ್ರಿಗೆ ಈ ತರ ಬಡ್ಡಿ ಕಟ್ಟಿಸ್ಕೋಬೇಕು, ಆ ತರದ್ರೆಲ್ಲ ಹೇಳ್ತಿರ್ತೀವಿ ಸರ್. ನಮಗೆ ಒಂದ್ ಗೌರವಧನ ಅಂತ ಇರುತ್ತೆ ಇಷ್ಟು ಅಂತ, ಅದ್ರಲ್ಲಿ ಅದರಿಂದ ಸ್ವಲ್ಪ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಎಷ್ಟು ವರ್ಷದ ಈ ಕೆಲಸ ಮಾಡ್ತಾ ಇದ್ರಿ? ಈಗ 3 ವರ್ಷದಿಂದ ಸರ್. 3 ವರ್ಷದಿಂದ ಈ ಕೆಲಸದಲ್ಲಿ ನಿಮ್ದು ಏನೇನ್ ಕೆಲಸ ಇರುತ್ತೆ, ಪಾತ್ರ ಏನಿರುತ್ತೆ? ಸಂಘಗಳನ್ನ ಒಗ್ಗೂಡಿಸೋದು ಸರ್. ಅಂದ್ರೆ ನಾವು 10 ಜನ ಸೇರಿಸಿ ಒಂದ್ ಸಂಘ ಮಾಡೋದು. ಆ ಸಂಘದಲ್ಲಿ 10 ಜನ ಮಹಿಳೆಯರಿಗೂ ಏನೇನ್ ಅವರಲ್ಲಿ ಏನೇನು ಅಭಿಪ್ರಾಯಗಳಿದಾವೆ, ಅವ್ರು ಯಾವ ಕೆಲಸ ಮಾಡಿದ್ರೆ ಅವರಿಗೆ ಸೂಕ್ತ, ಈ ತರ ಆ ತರ ತರಬೇತಿಗಳನ್ನ ನಾವು ಕೊಡೋದಕ್ಕೆ ಹೇಳ್ಬೋದು ಸರ್ ಅವರಿಗೆ. ಸಂಘ ಮಾಡಿಸೋದ? ಹೊಸ ಸಂಘ ಮಾಡಬಹುದು, ಹಳೆ ಸಂಘಗಳಿಗೂ ಸಹ ಕೊಡಿಸ್ಬೋದು, ಎಲ್ಲ ತರದ್ರು ಇರುತ್ತೆ ಸರ್ ಅದರಲ್ಲಿ. ಆಮೇಲೆ ಬೇಗ ಸಾಲ ಬೇಕು ಅಂತಂದ್ರೆ ಒಬ್ಬರಿಗೇನೆ 1.5 ಲಕ್ಷ ತನಕನು ಸಾಲ ಕೊಡಿಸಿ ಅವರಿಗೆ ಮತ್ತೆ ಮರುಪಾವತಿ ಮಾಡಿಸ್ಕೊಳ್ತೀವಿ. ಆ ತರ ಎಲ್ಲ ಮಾಹಿತಿಗಳನ್ನ ಹೇಳ್ತೀನಿ ಸರ್. ನಾವು ನಮಗೂ ತರಬೇತಿಗಳು ಇರ್ತವೆ, ಅಂತವಕ್ಕೆಲ್ಲ ಹೋಗ್ತಿರ್ತೀವಿ. ತರಬೇತಿಯಲ್ಲೆಲ್ಲ ಏನೇನು ಹೇಳ್ಕೊಡ್ತಾರೆ ಸರ್? ತರಬೇತಿಯಲ್ಲಿ ಸಂಘ ಹೇಗೆ ಆ ತರ ಮಾಡ್ಬೇಕು, ಆಮೇಲೆ ಅವ್ರಿಗೆ ಏನೇನ್ ಸವಲತ್ತುಗಳು ಇದಾವೆ, ಈ ಕಡೆ ಹೋದ್ರೆ ಈ ತರ ಅವ್ರಿಗೆ ತೋರಿಸಬಹುದು, ಆ ತರದವೆಲ್ಲ ತರಬೇತಿಯಲ್ಲಿ ಇರುತ್ತೆ ಸರ್. ಶ್ರೀಶಕ್ತಿ ಮಹಿಳಾ ಸಂಘಗಳು ಒಂದು ಮಹಿಳೆಯರು ಒಂದು ಗುಂಪಾಗಿ ರಚನೆ ಮಾಡ್ಕೊಂಡ್ರೆ ಏನೇನು ಸೌಲಭ್ಯ ಹೇಳಿದ್ರೆ ಸರ್? ಅವರು ಉಳಿತಾಯ ಮಾಡ್ಕೊಳ್ತಾರೆ ಸರ್ ಒಂದು, ಆಮೇಲೆ ಅವ್ರಿಗೆ ಆಂತರಿಕ ಸಾಲ ಬೇಗ ಸಿಗುತ್ತೆ. ಅವರ ಉಳಿತಾಯನೇ ಅವ್ರು ಒಬ್ರಿಗೆ ಇಷ್ಟು ಅಂತೇಳಿ ಕೊಟ್ಟು ಅವ್ರ ಕಷ್ಟಕ್ಕೆ ಆಗ್ಬಹುದು, ಅದನ್ನ ತಿಂಗಳ ತಿಂಗಳ ಮರುಪಾವತಿ ಮಾಡ್ಕೊಂಡು ಜಾಸ್ತಿ ಕಟ್ಟದಕ್ಕಿಂತ ಸ್ವಲ್ಪ ಸ್ವಲ್ಪ ಕಟ್ಕೊಂತ ಮಾಡ್ಕೊಂತ ಹೋಗ್ಬೋದು ಸರ್ ಅವರು. ಆಮೇಲೆ ಇನ್ನೊಂದ್ ಏನು ಅಂದ್ರೆ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಷ್ಟ ಇದೆ, ಒಬ್ರು ಮದುವೆ ಮಾಡ್ತಿದ್ದಾರೆ, ಇಲ್ಲ ಅವ್ರ ಮನೆ ಕಟ್ತಿದ್ದಾರೆ, ಇಲ್ಲ ಇನ್ನೊಂದ್ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ಹಸುಗಳು ಸಾಕೊಂಡು ಮಾಡ್ತಿದ್ದಾರೆ, ರೊಟ್ಟಿ ಮಿಷಿನ್ ತಾಂತಿದ್ದಾರೆ, ಈ ತರ ಏನಾರ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಓನ್ ಆಗಿ ಒಬ್ರಿಗೆ 1.5 ಲಕ್ಷ ಲೋನ್ ಕೊಡಿಸಬಹುದು ಸರ್. ಸಾಲ ಕೊಡಿಸಬಹುದು, ಶೂರಿಟಿ ಇಲ್ದೇನೆ ಸಂಘದವ್ರ ಮೇಲೆ ಮಾತ್ರ ಹಾಕಿ ನಾವು ಸಾಲ ಕೊಡಿಸಬಹುದು ಸರ್. ಅಂದ್ರೆ 10 ಜನ ಮಹಿಳಾ ಸಂಘದವರು ಎಲ್ಲ ಸದಸ್ಯರೆಲ್ಲ ಒಪ್ಪಿಕೊಂಡ್ರೆ ಬೇಗ ಸಾಲ ಕೊಡಬಹುದು ಸರ್. ಬಿಸ್ನೆಸ್ ಗೆ ಅಂತ ಬೇಗನೆ ಸಾಲ ಕೊಡ್ತಾರೆ ಸರ್. ನಾವು ಹೊರಗಡೆಯಿಂದ ಸಾಲ ತರಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಸರ್. ಆಮೇಲೆ 2 ರೂಪಾಯಿ ಬಡ್ಡಿ, 3 ರೂಪಾಯಿ ಬಡ್ಡಿ, ಈ ತರ ಎಲ್ಲ ಬಡ್ಡಿ ಇರುತ್ತೆ. ಇದು ಕಡಿಮೆ ಬಡ್ಡಿ ಸರ್, 12% ಬಡ್ಡಿ ಇರುತ್ತೆ ಅಷ್ಟೇ. 18 ತಿಂಗಳಿಗೆ ಕ್ಲೋಸ್ ಮಾಡ್ತಾರೆ, ಅವ್ರು ಬಂದ ಆದಾಯದಲ್ಲೇ ಆ ಸಾಲನ ಮರುಪಾವತಿ ಮಾಡ್ಕೋಬಹುದು. ಸಾಲ ಮತ್ತೆ ವಿತ್ ಇಂಟ್ರೆಸ್ಟ್ ಎರಡೂ ಒಟ್ಟಿಗೆನೆ ತೀರ್ಕೊಂಡು ಹೋಗುತ್ತೆ, ಗೊತ್ತೇ ಆಗಲ್ಲ ಸರ್. ಈಗ ಆಂತರಿಕ ಸಾಲ ಅಂತಂದ್ರೆ ಅದೇ ರೀತಿ ಕೊಡ್ತಾರೆ? ಅದು ಸರ್, ಅವ್ರು ಉಳಿತಾಯ ಮಾಡಿರ್ತಾರಲ್ಲ ಸರ್, ವಾರ ವಾರ 20 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಉಳಿತಾಯ ಮಾಡಿರ್ತಾರಲ್ಲ, ಅದರಲ್ಲಿ ಅವರಿಗೆ ಒಂದು 5,000 ರೂಪಾಯಿ ಬೇಕಾಗಿರುತ್ತೆ. ಎಮರ್ಜೆನ್ಸಿ ಏನೋ, ಮಕ್ಳಿಗೆ ಹುಷಾರಿರಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಕೃಷಿಗೆ ಗೊಬ್ಬರ ತರಬೇಕು, ಬೀಜ ತರಬೇಕು, ಹಿಂಗೇನಾದ್ರೂ ಇದ್ದೇ ಇರುತ್ತೆ ಸರ್. ಆ ಟೈಮಲ್ಲಿ ಯಾರು ಕೊಡಲ್ಲ, ಆಮೇಲೆ ಏ ಅವ್ರು ಕೊಡ್ತಾರ ಹೆಂಗೋ ಲಾಸ್ಟಿಗೆ, ನಾವ್ ಹೆಂಗ್ ಕೊಡೋಣ ಅವರಿಗೆ ಅಂತ ಅನ್ನೋರು ಇರ್ತಾರೆ. ಆವಾಗ ಸಂಘದಲ್ಲಿ ನಾನು ಉಳಿತಾಯ ಮಾಡಿದೀನಿ, ನನಗೆ ಕೊಡ್ರಮ್ಮ ಅಂತ ಹೇಳಿದ್ರೆ ಅವರು ಏನು ಶ್ಯೂರಿಟಿ ಇಲ್ದೇನೆ ಅವ್ರಿಗೆ 5,000 ಕೊಡ್ಬೋದು ಸರ್. ಈ ಸಂಘದಲ್ಲೆಲ್ಲ ಇಷ್ಟೊಂದೆಲ್ಲ ಅನುಕೂಲ ಐತೆ. ಮತ್ತೆ ಈಗ ನೀವು ಜೊತೆ ಕೃಷಿ ಮಾಡ್ತೀವಿ ಅಂತಂದ್ರೆ ಜಮೀನಲ್ಲೆಲ್ಲ ಏನೇನ್ ಬೆಳಿತಾರ? ಜಮೀನ್ ಎಷ್ಟು ಎಕರೆ ಇದೆ ನಿಮ್ದು ಸರ್? ನಮ್ದೊಂದು 6 ಎಕರೆ ಇದೆ, 6 ಎಕರೆಯಲ್ಲಿ ಸ್ವಲ್ಪ ತೆಂಗಿನ ಗಿಡ ಹಾಕೊಂಡಿದೀವಿ, ಇನ್ನ ಸ್ವಲ್ಪ ಬೆದ್ಲಿದೆ ಸರ್, ಅಂದ್ರೆ ಅದ್ರಲ್ಲಿ ರಾಗಿ ಹಾಕೊಳ್ತೀವಿ. ಬೆದ್ಲಲ್ಲಿ ರಾಗಿ ಚೆನ್ನಾಗಿ ಇಳುವರಿ ಬರುತ್ತೆ ಸರ್, ಪರವಾಗಿಲ್ಲ ಸರ್. ಅಂದ್ರೆ ಮಳೆ ಆಶ್ರಯದಲ್ಲಿ, ಮಳೆ ಚೆನ್ನಾಗಿದ್ರೆ ಚೆನ್ನಾಗ ಬರುತ್ತೆ, ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಪರವಾಗಿಲ್ಲ ಸರ್, ಮಾಡಬಹುದು ಸರ್. ಎಷ್ಟು ಇಳುವರಿ ಬರುತ್ತೆ 1 ಎಕರೆಗೆ? 1 ಎಕರೆಗೆ 15-18 ಚೀಲ ಇಳುವರಿ ತಗೋಬಹುದು ಸರ್. ಮಾರಾಟ ಮಾಡ್ತೀರಾ? ಮನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮನೆಗೆ ಇಟ್ಕೊಂಡು ಮೊಪೆಡಿ ಬಿಡ್ತೀವಿ ಸರ್, ಗೌರ್ಮೆಂಟ್ ಇದಕ್ಕೆ ಬಿಡ್ತೀವಿ. ಮತ್ತೆ ಈ ತೆಂಗು ಅಂತಂದ್ರೆ ಅಲ್ಲೇ ಫಸಲು ಬರ್ತಾ ಇದೆ ತೆಂಗು? ಹಾ ಸರ್ ಬರ್ತಾ ಇದೆ. ಎಷ್ಟು ಗಿಡ ತೆಂಗು ಸರ್? ನಮ್ದು 150 ಗಿಡ ಇದೆ ಸರ್. 150 ಇದೆ. ಅಡಿಕೆ ಹಾಕಿಲ್ಲ? ಅಡಿಕೆ ಹಾಕ್ಲಿಲ್ಲ ಸರ್, ಅದೇಕೋ ಚೆನ್ನಾಗಿ ಆಗ್ಲಿಲ್ಲ ಅಂತ ಹೇಳಿ ಅಡಿಕೆ ಹಾಕಿಲ್ಲ ಸರ್. ಈಗ ತೆಂಗಿಗೆ ಇತ್ತೀಚೆಗೆ ಬಹಳ ಒಳ್ಳೆ ಬೆಲೆ ಇರೋದ್ರಿಂದ ಲಾಭದಾಯಕ ಅಂತೀರಾ? ಲಾಭದಾಯಕ ಇದೆ. ಮೊದಲೆಲ್ಲ ಏನು ಸಿಗ್ತಿರ್ಲಿಲ್ಲ ಸರ್, ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಆದ್ರೆ ಏನ್ ಮಾಡ್ಲಿ, ಮಳೆ ಇಲ್ದಲೆ 2 ವರ್ಷದಿಂದ ಅಷ್ಟು ಫಸಲು ಕಡಿಮೆ ಆಗಿದೆ. ಅದಕ್ಕೆ ಬೋರ್ ಹಾಕಿ ನೀರು ಇದೆ ಸರ್, ಆದ್ರೂ ಸ್ವಲ್ಪ ಕಡಿಮೆ, ಮಳೆ ಬಂದಂಗ ಆಗಲ್ಲ ಸರ್, ಹಂಗಾಗಿ ಸ್ವಲ್ಪ ಕಡಿಮೆ. ಅದಕ್ಕೊಂದ್ ಸ್ವಲ್ಪ ಗೊಬ್ಬರ ಮಾಡ್ತಾ ಇದೀವಿ ಸರ್, ಮನೆಯಲ್ಲಿ ಹಸುಗಳಿದಾವೆ ಅದ್ರಿಂದನೆ ಗೊಬ್ಬರನ ಹಾಕ್ತಿದ್ವಿ ಸರ್. ಎಷ್ಟು ಕಾಯಿ ಸಿಗುತ್ತಮ್ಮ ಎಲ್ಲ ನಿಮಗೆ? ಒಂದ್ 12,000 ಸಿಗುತ್ತೆ ಸರ್ ವರ್ಷಕ್ಕೆ. ವರ್ಷಕ್ಕೆ ಅದನ್ನೆಲ್ಲ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀವಿ ಸರ್. ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿ ಮಾಡ್ತೀವಿ. ಅಂದ್ರೆ ನಮಗೆ ಕಾಯಿ ಮಾರಾಟ ಮಾಡಿದ್ರೆ ಲಾಸ್ ಅಂತೀರಾ? ಕಾಯಿ ಲಾಸ್ ಆಗಲ್ಲ ಸರ್, ಅಂದ್ರೆ ಆ ಟೈಮಿಗೆ ಅಮೌಂಟ್ ಅಷ್ಟಕ್ಕೆ ಸೀಮಿತ ಆಗುತ್ತೆ. ಅದೇ ಕೊಬ್ಬರಿ ಇಲ್ಲ ಆದ್ರೆ ವರ್ಷ ಒಂದ್ ಸ್ವಲ್ಪ ಒಂದ್ ದೊಡ್ಡ ಅಮೌಂಟ್ ನೋಡಬಹುದು ಸರ್, ಒಂದೇ ಸಲ ನೋಡಬಹುದು. ಈಗ ಏನಂದ್ರೆ ರೈತರು ಮಾಡಿದ್ರೆ ಕಾಯಿ ಮಾರಾಟ ಮಾಡಿದಾಗ ದೊಡ್ಡವಕ್ಕೆ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರೆ, ಲಾಭ ಇಡ್ತಾರೆ, ಅದಕ್ಕೆ 1,000 ಅಂತ ಕಮಿಷನ್ ಕಾಯಿ ಕೊಡ್ಬೇಕಂತ ಕೊಡ್ಬೇಕು. ಹಂಗಾಗಿ ಸ್ವಲ್ಪ ನಮಗೆ ಲಾಸ್ ಆಗುತ್ತೆ. ಕೊಬ್ಬರಿ ಇಲ್ಲಾದ್ರೆ ಆತರ ಏನಿರಲ್ಲ, ಒಂದೇ ಸಲ ಅಷ್ಟು ಅಮೌಂಟ್ ಅಷ್ಟು ಹೋಗುತ್ತೆ. ಮತ್ತೆ ಚಿಪ್ಪು ಅವೆಲ್ಲವೂ ನಮಗೆ ಲಾಭದಾಯಕ ಆಗುತ್ತೆ ಸರ್ ನಮಗೆ, ಹಂಗಾಗಿ ಕೊಬ್ಬರಿ ಆಗ್ತೀವಿ. ಈ ಕೊಬ್ಬರಿ ಮಾಡ್ಬೇಕಂದ್ರೆ ಒಂದು ಅಟ್ಟ ಮಾಡಿ ಅದಕ್ಕೆಲ್ಲ ಗಾಳಿ ಆಡ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡ್ಬೇಕಾಗುತ್ತೆ. ತಾಂಡೋಗಿ ಯಾವ್ದೋ ಒಂದು ಮೂಲೆಗೆ ಹಾಕಿಬಿಟ್ರೆ ಅದೆಲ್ಲ ಕೊಳತು ಲಾಸ್ ಆಗುತ್ತೆ. ಅಟ್ಟ ಮಾಡ್ಬೇಕು, ಇಲ್ಲಾಂದ್ರೆ ಶೆಡ್ ತರ ಮಾಡ್ಕೋಬೇಕು, ತಂತಿ ಇದ್ರಲ್ಲಿ ಎಲ್ಲ ಮಾಡ್ಕೋಬೇಕು. ಮನೆಯಲ್ಲೇ ಅಟ್ಟ ಇದೆ ಸರ್, ಅಟ್ಟಕ್ಕೆ ಹಾಕ್ತೀವಿ. ಕೊಬ್ಬರಿ ಎಲ್ಲ ಈಗ ಏನ್ ರೇಟ್ ಇದೆ? ಕೊಬ್ಬರಿ ಇವಾಗ 14,000-28,000 ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ತಿಪ್ಟೂರು, ಅರಸೀಕೆರೆ ಎರಡ್ ಕಡೆ ಹೋಗ್ತಾರೆ ಸರ್. ಇಲ್ಲ ಮನೆ ಹತ್ರ ಬಂದ್ರು ಲಾಭದಾಯಕವಾಗಿ ಬಂತು ಅಂದ್ರೆ ಅವ್ರ ಮನೆಯಲ್ಲೇ ಕೊಡ್ತೀವಿ. ಕ್ವಿಂಟಲ್ ಗಟ್ಟಲೆ ಮಾರ್ತಾರೆ ಊರಲ್ಲಿ? 2 ಕೆಜಿ 3 ಕೆಜಿ ತರ ಬಂದು 2 ಕೆಜಿ 3 ಕೆಜಿ ಕೊಡಲ್ಲ ಸರ್, ಕ್ವಿಂಟಲ್ ಗಟ್ಟಲೆ ಒಂದೇ ಸಲ ಅಷ್ಟು ಸುಲಿಸ್ಬಿಟ್ಟು ಮಾರಾಟ ಮಾಡ್ತೀವಿ. ಮತ್ತೆ ಚಿಪ್ಪು ಅದೆಲ್ಲ ಬರುತ್ತಲ್ಲ? ಚಿಪ್ಪು ಸರ್ ಅವರು ಹಂಗೆ ತಗೊಂಡೋದ್ರೆ ಏನು ಇದಾಗಲ್ಲ, ಅವರೇ ತಗೊಂಡೋಗ್ತಾರೆ. ನಾವು ಒಡೆದು ತಗೊಂಡೋದ್ರೆ ಚಿಪ್ಪನು ಸಹ ಮಾರಾಟ ಮಾಡ್ತೀವಿ ಸರ್. ಅಂದ್ರೆ ನೀವು ಎಲ್ಲ ಇಲ್ಲೇ ವ್ಯಾಪಾರ ಹೋಗುತ್ತೆ, ಚಿಪ್ಪನು ಮಾರಾಟ ಮಾಡ್ತಾರೆ. ಇಲ್ಲೇ ಬಂದಿರತಕ್ಕಂಥ ವ್ಯಾಪಾರಸ್ಥರಿಗೆ ಕೊಡ್ತೀರಾ ಕೊಬ್ಬರಿನ, ಅಥವಾ ನೀವು ತಿಪ್ಟೂರು APMC ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತೀರಾ ಸರ್? APMC ಮಾಡಿದ್ರೆ ನಮಗೆ ಸ್ವಲ್ಪ ಚೆನ್ನಾಗಿ ಲಾಭದಾಯಕವಾಗುತ್ತೆ. ಆಗ್ಲಿಲ್ಲ ಅಂತಂದ್ರೆ ಮನೆ ಹತ್ರ ಏನಾದ್ರು ಲಾಭದಾಯಕವಾಗಿ ಬರುತ್ತೆ ಅಂತಂದ್ರೆ ಮನೆ ಹತ್ರ ಮಾಡಬಹುದು. ತೆಂಗಿಗೆ ಎಲ್ಲ ಒಳ್ಳೆ ಬೆಲೆ ಇರೋದ್ರಿಂದ ಈಗ ಯಾಕಿನ್ನೂ ಒಂದು 1-2 ಎಕರೆ ಮಾಡ್ಬೋದು ಸರ್, ಮಾಡಕ್ಕೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಮಳೆ ಅದು ಚೆನ್ನಾಗಿಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ವೇಟ್ ಮಾಡ್ತಿದ್ದೀವಿ. ಮತ್ತೆ ನೀರು ಬೀಳ್ಬೇಕು, ಬೋರ್ ಹಾಕ್ಸಿದ್ರೆ ಇವೆಲ್ಲ ಸಮಸ್ಯೆ. ಮಳೆ ಚೆನ್ನಾಗಿ ನಡೆಸಿದ್ರೆ ಬೋರ್ ಸಾಕಷ್ಟು ನೀರು ಬಂದ್ರೆ ಮಾಡ್ಬೋದು. ಅದ್ರ ಜೊತೆಗೆ ಮತ್ತೆ ಬೆದ್ದಲ್ಲಿ ಏನೇನ್ ಬೆಳೆಗಳು ಬೆಳಿತೀವಿ? ರಾಗಿ ಬೆಳಿತೀವಿ ಸರ್, ಶೇಂಗಾ ಹಾಕಿದೀವಿ, ಸ್ವಲ್ಪ ಮೆಕ್ಕೆಜೋಳ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀವಿ ಉಳಿದಿದ್ರಲ್ಲಿ. ಅದು ಲಾಭದ ತಂದು ಕೊಡ್ತಾ ಇದೀವಿ. ಹಾ ಪರವಾಗಿಲ್ಲ ಸರ್, ನಾವ್ ಹಾಕಿದ್ಕೇನ್ ಲಾಸ್ ಏನಾಗಲ್ಲ, ಆಗುತ್ತೆ. ಕೃಷಿ ನಂಬಿದ್ರೆ ಯಾರಿಗೂ ಮೋಸ ಆಗಲ್ಲ ಸರ್, ಯಾವತ್ತು ಏನು ಮೋಸ ಆಗಲ್ಲ. ಕಷ್ಟಪಟ್ಟು ಮಾಡ್ಬೇಕು ಸರ್, ಮಾಡ್ಬೇಕು. ಭೂಮಿ ತಾಯಿ ನಂಬಿದ್ರೆ ಯಾವತ್ತು ನಮಗೆ ಒಳ್ಳೇದೇ ಆಗುತ್ತೆ. ಒಳ್ಳೇದೇ ಆಗುತ್ತೆ ಅಂದ್ರೆ ಈಗ ಸಾಕಷ್ಟು ಜನ ರೈತರು ಲಾಸ್ ಲಾಸ್ ಅಂತಾರೆ. ಅಂದ್ರೆ ಆಸಕ್ತಿ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ಬೇಕು ಸರ್. ಆ ಟೈಮಿಗೆ ಏನ್ ಬೇಕು, ಅದಕ್ಕೆ ಏನ್ ಕೊಡ್ಬೇಕು, ಗೊಬ್ಬರ ಕೊಡ್ಬೇಕಾ, ಔಷಧಿಯ ಹೊಡಿಬೇಕಾ, ಅವನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ ಸರ್ ನಮಗೆ. ಮಾಡಿದ್ರ ಮೇಲೆ ನಾವು ನಿಂತಿರುತ್ತೆ ಸರ್. ಮತ್ತೆ ಈ ಕೃಷಿ ಮಾಡ್ಕೊಂಡು ಈ ಮಹಿಳಾ ಸಸ್ಯದಲ್ಲೆಲ್ಲ ಭಾಗವಹಿಸ್ತಿರ್ತಾರೆ, ಅದಕ್ಕೆಲ್ಲ ಸಮಯ ಸಿಗುತ್ತಾ? ಹಾ ಸರ್ ಸಿಗುತ್ತೆ ಸಮಯ. ಅಂದ್ರೆ ಸಂಜೆ ಟೈಮ್ ಹೆಣ್ ಮಕ್ಳಿಗೆಲ್ಲ ಸೇರ್ಕೊಳಕ್ ಹೇಳಿರ್ತೀವಿ. ಅವ್ರದ್ದು ಎಲ್ಲ ಕೆಲಸಗಳೆಲ್ಲ ಮುಗಿದ ಮೇಲೆ ನಾವು ಅವ್ರ ಟೈಮಿಗೆ ನಾವು ಅಡ್ಜಸ್ಟ್ ಆಗ್ತೀವಿ. ಹಂಗಾಗಿ ಆಗುತ್ತೆ ಸರ್. ಅಂದ್ರೆ ನಾವು ಸ್ಥಳೀಯವಾಗಿ ನಮ್ಮೂರಲ್ಲೇ ನಾವು ಕೆಲಸ ಮಾಡೋದು ಸರ್, ಬೇರೆ ಕಡೆ ಹೋಗಿ ಮಾಡಂಗಿರಲ್ಲ. ಗ್ರಾಮ ಪಂಚಾಯತಿ ಬಂದು ತುಪ್ತಳ್ಳಿ ಬರುತ್ತೆ. ತುಪ್ತಳ್ಳಿ ವ್ಯಾಪ್ತಿಯಲ್ಲಿ ನಾವು 5-6 ಜನ ಇದೀವಿ ಸರ್ ಕೆಲಸ ಮಾಡಕ್ಕೆ. ಆವ ಊರಲ್ಲಿ ಅವರು ಅವ್ರವ್ರ ಕೆಲಸ ನಿರ್ವಹಿಸ್ತಾರೆ ಸರ್. ನಿಮ್ಮೂರಲ್ಲೆಲ್ಲ ಎಷ್ಟು ಮಹಿಳಾ ಸಂಘಗಳು ಸರ್? ನಮ್ಮೂರಲ್ಲಿ 6 ಇದೆ, ಸಿಂಗನಹಳ್ಳಿಲಿ 1-8 ಇದೆ, ತುಪ್ತಳ್ಳಿಲಿ ಎಲ್ಲ ಒಟ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ 62-65 ಸಂಘ ಇದಾವೆ ಸರ್. 65 ಜನ ನಿರ್ವಹಿಸ್ತೀವಿ ಸರ್. 65 ಸಂಘಕ್ಕೂ ನೀವು ಭೇಟಿ ಕೊಟ್ಟು ನಿರ್ವಹಣೆ ಮಾಡ್ಬೇಕು? ಕೊಡ್ತೀವಿ ಸರ್. ಅಂದ್ರೆ ವಾರ್ಡ್ ಮಟ್ಟದಲ್ಲಿ ಬರುತ್ತೆ ಸರ್, ಅದು ಒಂದೊಂದು ವಾರ್ಡ್ ಅಲ್ಲಿ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ದಾರೆ. ಆ ವಾರ್ಡ್ ಇಂದ ಅವರವರು ನಿರ್ವಹಿಸ್ತಾರೆ ಸರ್. ಟೈಮ್ ಇದ್ರೆ ಅವ್ರದಕ್ಕೂ ಹೋಗ್ಬೋದು, ನಮ್ದಕ್ಕೂ ಬರ್ಬೋದು. ನೀವು ಏನೋ ಒಂದ್ ನಂಬಿಕೆ ಇಟ್ಟು ಮಹಿಳಾ ಸಂಘಗಳಿಗೆಲ್ಲ ಸಾಲ ಕೊಡ್ಸಿರ್ತಾರೆ, ಅದ್ರೆಲ್ಲ ಮರುಪಾವತಿ ಚೆನ್ನಾಗಿ ಮಾಡ್ಬೇಕು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ನಾವು ಅವ್ರಿಗೆ ಮೋಟಿವೇಶನ್ ಚೆನ್ನಾಗಿ ಮಾಡ್ತೀವಿ, ಈ ತರ ಕಟ್ಟಿದ್ರೆ ಈ ತರ ನಿಮಗೆ ಸುಲಭ ಆಗುತ್ತೆ, ಕಟ್ಟಂಗ್ ಬಿಟ್ರೆ ನಿಮಗೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಉಳಿದಿದ್ದ ಸದಸ್ಯರಿಗೆ ಮತ್ತೆ ಲೋನ್ ಸಿಗಲ್ಲ, ಈ ತರ ಎಲ್ಲ ಮೋಟಿವೇಶನ್ ಮಾಡ್ತೀವಿ ಸರ್. ಈಗ ನೀವು ಈ ತರ ಮಹಿಳಾ ಸಂಘಗಳಿಗೆಲ್ಲ ಸಾಲ ಕೊಡಿಸ್ತಿರಲ್ಲ, ಏನೇನೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಮಹಿಳೆಯರೆಲ್ಲ? ಶೈಲಮ್ಮ ಅನ್ನೋರು ರೊಟ್ಟಿ ಮಿಷಿನ್ ತಂದಿದ್ದಾರೆ ಸರ್, ಅವರಿಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿದೆ. ಅವ್ರು 8 ಜನ ಸದಸ್ಯರನ್ನ ಆ ಸಂಘದಲ್ಲಿ ಇರೋರನ್ನ ಅಳವಡಿಸಿಕೊಂಡು ಮಾಡ್ತಿದ್ದಾರೆ. ಅವ್ರು ತಂದೀಗ 6 ತಿಂಗಳಾಗಿದೆ ಸರ್, 6 ತಿಂಗಳಲ್ಲಿ ಅವರು ಪರವಾಗಿಲ್ಲ ಸರ್, ಸ್ವಲ್ಪ ಜನಗಳಿಗೆಲ್ಲ ಇದಾಗಿದ್ದಾರೆ, ಗೊತ್ತಾಗ್ತಿದೆ ಮಾಡ್ತಿದ್ದಾರೆ ಅಂತ. ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮಾಡ್ತಿದ್ದಾರೆ, ಆಮೇಲೆ ಲೇಬಲ್ ಎಲ್ಲ ಹಾಕ್ಸಿದ್ದಾರೆ. ಅವರು ಅವ್ರದೇ ಆದ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಅವರಿಗೆ ಆತರ ಎಲ್ಲ ಅನುಕೂಲ ಆಗಿದೆ. ಟೈಲರಿಂಗ್ ಕಳಿಸಿದ್ವಿ ಸರ್, ಅದು ಆಗಿದೆ. ಆಮೇಲೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇಂಥವಕ್ಕೆಲ್ಲ ಹೇಳ್ತೀವಿ ಸರ್, ತರಬೇತಿಗಳಿಗೆ ಹೋಗ್ತಾರೆ ಸರ್. ತರಬೇತಿ ಕೊಡ್ತಾರೆ ಮತ್ತೆ ಸಾಲನು ಕೊಡ್ತಿರೋ, ಸಾಲನು ಕೊಡ್ತೀವಿ ಸರ್, ಅನುಕೂಲ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ. ಈ ಸಂಘ ಸಂಸ್ಥೆಗಳು ಬಂದು ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಪ್ರೇರಣೆ ಆಗಿದೆ. ಮನೆ ಖರ್ಚು ಹೊಡಿತಾ ಇದೆ, ಆಮೇಲೆ ಹೊರಗಡೆ ನಲಡ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅವರಿಗೆ. ಬ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಚಲನ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಅವರಿಗೆ. ಅವ್ರು ಏನಂದ್ರೆ ಏನು ಇದೇ ಇಲ್ಲ, ಮನೆ ಆಯ್ತು, ಅವ್ರ ಅಡಿಗೆ ಮನೆ ಆಯ್ತು, ಅವ್ರಾಯ್ತು, ತೋಟ ಆಯ್ತು, ಮನೆ ಆಯ್ತು ಅನ್ನಂಗಿದ್ರು. ಈಗ ಸಂಘ ಸಂಸ್ಥೆಗಳು ಸೇರ್ಕೊಂಡು ಸ್ವಲ್ಪ ನಾನು ಹೋಗ್ಬೋದು, ಅಲ್ಲಿ ಹೋಗಿ ವಿಚಾರಗಳನ್ನ ಜಾಸ್ತಿ ಸಂಗ್ರಹಿಸ್ಕೋಬಹುದು, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೂ ಬೇರೆ ಕಡೆ ಕಳಿಸ್ಬೋದು. ಈ ತರ ಎಲ್ಲ ಸ್ವಲ್ಪ ನಾಲೆಡ್ ತುಂಬಾ ಚೆನ್ನಾಗಿ ಹಳ್ಳಿಗಳಲ್ಲಿ ಚೆನ್ನಾಗಾಗಿದ್ದಾರೆ. ಮೊದಲೆಲ್ಲ ಏನಿರ್ಲಿಲ್ಲ ಸರ್, ಅವರು ಏನು ಅವ್ರು ಅಡಿಗೆ ಮಾಡೋದು ಅಷ್ಟೇ, ಮನೆ ತೋಟ ಅಷ್ಟೇನಾಗಿದ್ರು ಸರ್, ಎಲ್ಲದಕ್ಕೂ ಗಂಡ್ ಮಕ್ಳ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಸಂಘ ಸಂಸ್ಥೆಗಳು ಸೇರ್ಕೊಂಡ್ಮೇಲೆ ನಾನು ಹೋಗ್ಬೋದು ಹೊರಗಡೆ, ನಾನು ಏನಾದ್ರೂ ಸಾಧನೆ ಮಾಡಬಹುದು, ಅವ್ರಿಗೆ ನಾನು ಕೈ ಜೋಡಿಸಬಹುದು ಗಂಡ್ ಮಕ್ಳಿಗೆ ಅನ್ನೋಷ್ಟು ಸ್ವಾವಲಂಬಿಗಳು ಆಗಿದ್ದಾರೆ ಸರ್. ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಮತ್ತೆ ಬರೇ ಮನೇಲೆ ಇದ್ರೆ ಅವ್ರಿಗೆ ನಾನಾ ಯೋಚನೆಗಳು ಬರ್ತವೆ, ನಾನಾ ಯೋಚನೆಗಳು ಬರ್ತಾರೆ, ಬೇರೆ ತರ ಎಲ್ಲ ಯೋಚನೆ ಮಾಡ್ತಾರೆ. ಅವ್ರ ತರ ನಾನಾಗಿಲ್ಲ, ಇವ್ರ ತರ ನಾನಾಗಿಲ್ಲ, ಹಂಗಾಗಿದ್ದೀನಿ ಹಿಂಗಾಗಿದ್ದೀನಿ ಅಂತ ಏನೇನೋ ವಿಚಾರಗಳೆಲ್ಲ ಬರ್ತಿರ್ತವೆ. ಆದ್ರೆ ಹಿಂಗ ಇವಾಗ ಹಂಗಲ್ಲ, ಅಲ್ಲಿ ಹೋದ್ರೆ ಒಂದೇ ತರ ಮೈಂಡ್ ಸೆಟ್ ಬರುತ್ತೆ, ಓ ಈ ತರ ಇದೆ, ನಾನು ಈ ತರ ಚೇಂಜ್ ಆಗ್ಬೋದು, ನಾನು ಬೆಳಿಬಹುದು, ಏನಾದ್ರೂ ಒಂದು ಸಾಧನೆ ಮಾಡಬಹುದು, ಒಂದ್ ತರಬೇತಿ ತಗೊಂಡ್ರೆ ನನಗೂ ಸ್ವಲ್ಪ ಜ್ಞಾನ ಬರುತ್ತೆ ಅನ್ನೋ ತರ ಚೇಂಜ್ ಆಗಿದ್ದಾರೆ ಹೆಣ್ಮಕ್ಳು. ಈ ಮಹಿಳಾ ಸಂಘಗಳನ್ನೆಲ್ಲ ಎಲ್ಲಾದ್ರೂ ತರಬೇತಿ ಕೊಡಂತ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರ? ಹಾ ಸರ್, ಕರ್ಕೊಂಡು ಹೋಗ್ತೀವಿ. ರೊಟ್ಟಿ ಮಿಷಿನ್ ನೋಡಿದಾರೆ ಸರ್, ಆಮೇಲೆ ಒಂದ್ 1 ಎಕರೆಯಲ್ಲಿ ಸ್ವಲ್ಪ ಇವನ್ನ ಹೂವನ್ ಬೆಳೆದ್ಬಿಟ್ಟು ಲಕ್ಷಗಟ್ಟಲೆ ಆದಾಯ ನೋಡಿರೋಂತ ಪ್ಲೇಸ್ ಗಳಿಗೆಲ್ಲ ನೋಡಿದೀವಿ ಸರ್, ಪ್ರವಾಸ ಕರ್ಕೊಂಡು ಹೋಗಿದೀವಿ ಸರ್, ನೋಡಿದೀವಿ ಅಂತದಾಗೆಲ್ಲ. ಅದೆಲ್ಲ ಒಂದ್ ಪ್ರೇರಣೆ ಆಗುತ್ತೆ ಸರ್ ಅವರಿಗೆ, ನಾವು ಮಾಡ್ಬೋದು, ನಮ್ ಜಮೀನಲ್ಲಿ ನಾವೇ ಈ ತರ ಮಾಡಿದ್ರೆ ನಮಗೂ ಸಿಗುತ್ತೆ ಅನ್ನೋ ಅಷ್ಟೆಲ್ಲ ತಲೆಗೆ ಅವರಿಗೆ ಬಂದು ಮನೆಯಲ್ಲಿ ಮತ್ತೆ ಗಂಡ್ ಮಕ್ಳನ್ನು ಸಹ ಚೇಂಜ್ ಮಾಡಿ ಹಾಕ್ಸಿ ಮಾಡಿದ್ದಾರೆ ಸರ್, ಮಾಡ್ತಾರೆ. ನಿಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ಸಂಘಗಳೆಲ್ಲ ಚೆನ್ನಾಗಿ ನಡೀತಾ? ತುಂಬಾ ಚೆನ್ನಾಗಿ ನಡೀತದೆ ಸರ್, ಒಂದು ಸಹ ಕಂತು ಬಾಕಿ ಇಲ್ಲ, ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆತರ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಖುಷಿನೇ ಸರ್, ಅದರಿಂದ ಬಂದಿದ್ ಲಾಭನೂ ಅವ್ರಿಗನ್ಸುತ್ತೆ, ಸಾಲ ತೀರಿಸಿದ್ದು ಗೊತ್ತೇ ಆಗಿಲ್ಲ ಅನ್ನೋಷ್ಟು ಚೆನ್ನಾಗಾಗಿದೆ. ಪ್ರತಿ ವಾರ ಎಷ್ಟು ಉಳಿತಾಯ ಮಾಡ್ತಾರೆ ಸರ್? ಅವರು ಸಂಘದ ಮೇಲೆ ಸರ್, ಎಲ್ಲಾ ಮಹಿಳೆಯರು 10 ಜನನು ಯಾತರ 50 ರೂಪಾಯಿ ಅಂದ್ರೆ 50 ರೂಪಾಯಿ 20 ರೂಪಾಯಿ ನನ್ನ ಕೈಯಲ್ಲಿ ಶಕ್ತಿ ಎಷ್ಟಿದೆ 20 ರೂಪಾಯಿ ಕಟ್ಟಕ್ಕಾಗುತ್ತೆ. ನಮ್ಮ ಸಂಘದಲ್ಲಿ ಇರೋರು 10 ಜನನು ಅಷ್ಟೇ ಮನಸ್ಥಿತಿಯಲ್ಲಿ ಇದ್ದಾರೆ, ಅವ್ರಿಗೆ 50 ರೂಪಾಯಿ ಕಟ್ಟೋ ಶಕ್ತಿ ಇಲ್ಲ ಅಂದ್ರೆ 20 ರೂಪಾಯಿನೇ ಮಾಡಿದ್ದಾರೆ. ಕೆಲವ್ರು 100 ರೂಪಾಯಿ ಮಾಡಿದ್ದಾರೆ, 100 ರೂಪಾಯಿ ಮಾಡ್ಕೊಂಡು ಚೆನ್ನಾಗಿ ಲಾಭ ಮಾಡ್ಕೊಂಡು ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರೋರು ಇದಾರೆ ಸರ್. ಅಂದ್ರೆ ಏನಾದ್ರೂ ಅವಶ್ಯಕತೆ ಇದ್ದಾಗ, ಕೃಷಿ ಸಂಬಂಧಪಟ್ಟಂತದ್ದು ಅಥವಾ ಮಕ್ಕಳ ಫೀಸ್ ಕಟ್ಟದ ಸಾಲ ತಗೊಂಡಾಗ ತುಂಬಾ ಕಡಿಮೆ ಬಡ್ಡಿ ಶೂರಿಟಿ ಕೊಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು, ತಿಂಗಳಗಟ್ಟಲೆ ಅಲ್ಲಿಬೇಕು. ಆಮೇಲೆ ಗವರ್ಮೆಂಟ್ ಯೋಜನೆಗಳು ಏನು ಅಂದ್ರೆ ಗೊತ್ತಿರ್ಲಿಲ್ಲ ಸಂಘದ ಮಹಿಳೆಯರಿಗೆ, ಏನೇನಿದೆ ಗವರ್ಮೆಂಟ್ ಅಲ್ಲಿ, ಮಕ್ಕಳನ್ನ ಯಾತರ ಓದಿಸಬಹುದು, ಆಮೇಲೆ ನಿರುದ್ಯೋಗಿಗಳು ಇದಾರೆ ಅವ್ರಿಗೆ ಏನ್ ಬೇರೆ ತರ ಏನಾರ ಇದನ್ ಕೊಡ್ಬೋದು, ತರಬೇತಿಗಳು ಕೊಡಬಹುದು, ಒಂದು ಮೊಬೈಲ್ ಶಾಪ್ಗಳು ಈ ತರ ಎಲ್ಲ ಮಾಡ್ಬೋದು ಅಂತವೆಲ್ಲ ಇದಾವೆ ಸರ್, ಆತರದವೆಲ್ಲ ಹೇಳಿದೀವಿ ಸರ್. ಮಹಿಳಾ ಸಂಘದಲ್ಲೆಲ್ಲ ಸದುಪಯೋಗ ಮಾಡ್ಕೊಳ್ತಾರೆ ಸರ್, ಇಂಟ್ರೆಸ್ಟ್ ಇದ್ದು ಹೋಗ್ತಿವಿ ಅನ್ನೋರು ಹೋಗಿ ಕಲಿತಾರೆ ಸರ್. ಓದಿ ಮನೇಲಿ ಇರೋರಿಗೂ ಸಹ ಏನಾದ್ರು ಒಂದ್ ಕೆಲಸ ಅಂತ ಸಿಗುತ್ತೆ ಸರ್. ಮತ್ತೆ ಈ ಮಹಿಳಾ ಸಂಘಗಳಿಗೆ ಮತ್ತೆ ಇದ್ರಲ್ಲೆಲ್ಲ ಈ PMFME ಸ್ಕೀಮ್ ಎಲ್ಲ ಬಂದಿದೆ, ಅದರಿಂದ ಸಾಕಷ್ಟು ಅನುಕೂಲ ಆಗ್ತಿದೆ. PMFME ಅಡಿಯಲ್ಲಿ ಅವರು ಮಿಷಿನ್ ತಂದಿರೋದು ಸರ್, 3 ಲಕ್ಷ ಕೊಟ್ಟು ಮಿಷಿನ್ ತಗೊಂಬಂದು ಇವತ್ತು ದೊಡ್ಡದಾಗಿ ಮಾಡ್ತಿದ್ದಾರೆ. ಆ ತರ ಇನ್ನು ಮಹಿಳಾ ಸಂಘಗಳಲ್ಲಿ ಉಪಯೋಗ ಪಡ್ಕೊಂಡಿದ್ದಾರೆ ಸರ್, ಮಾಡ್ಕೊಂತಾರೆ. ಅಂದ್ರೆ ಮಹಿಳೆಯರು ಈ ತರ ಒಂದು ಸಂಘಗಳು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಇದೆ. ಆದ್ರೆ ಇನ್ನು ಹೆಚ್ಚು ಮಹಿಳೆಯರು ಈ ಕಡೆ ಒಲವು ತೋರಿಸ್ತಿಲ್ಲ ಅನ್ಸುತ್ತ. ನಿಮ್ಮಂತ ಊರಿಗೆ ಬರೀ ಆರ್ ಸಂಘಗಳಿದಾವೆ ಅಂದ್ರೆ ಸರ್? ನಮ್ದು ಸಣ್ಣ ಊರು ಸರ್, ಅಂದ್ರೆ ಚಿಕ್ಕ ಊರು, ಲಾಸ್ಟ್ ಗಡಿ ಬಾರ್ಡರ್ ಸರ್ ನಮ್ದು. ನೆಟ್ವರ್ಕ್ ಇಲ್ಲ ಒಂದು, ಆಮೇಲೆ ಏನ್ ಕೆಲಸ ಮಾಡಿದ್ರು ನಮಗೆ ಮಕ್ಳಿಗೆ ಓದಕ್ಕೆ ಆಗ್ಲಿ ಯಾವ್ದಕ್ಕೊಂದ್ರೆ ಒಂದು ಮೊಬೈಲ್ ಇಂದ ಭಾರಿ ಸಮಸ್ಯೆ ಆಗಿದೆ. ಮೊಬೈಲ್ ಸಮಸ್ಯೆ, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಏನೊಂದಾದ್ರು ತಗೊಳಕ್ಕೆ ಮಾಡಕ್ಕೆ ಎಲ್ಲದಕ್ಕೂ ಇವಾಗ ಫೋನೇ ಎಲ್ಲದಕ್ಕೂ ಒಂಥರ ಅಡಿಟ್ ಆಗ್ಬಿಟ್ಟಿದೀವಿ ಎಲ್ಲರೂ. ಹಂಗಾಗಿ ಸ್ವಲ್ಪ ಇನ್ಲೆಟ್ ಯಾವುದೇ ವ್ಯವಹಾರ ಮಾಡ್ಬೇಕಂದ್ರೂ ಈಗ ಮೊಬೈಲ್ ಮೊಬೈಲ್ ಅವಶ್ಯಕತೆ ಬೇಕು ಸರ್. ನೆಟ್ವರ್ಕ್ ಇಲ್ದಿದ್ರದ್ದು ಬಹಳ ಸಮಸ್ಯೆ ಆಗುತ್ತೆ. ಮತ್ತೆ ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ, ಇನ್ನು ಬಹಳ ಜನಕ್ಕೆ ತರಬೇತಿಗೂ ಕೊಡಿಸ್ಬೇಕು, ಆಮೇಲೆ ಸಂಘಗಳು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಒಳಗಿರೋ ಹೆಣ್ಮಕ್ಳು ಸ್ವಲ್ಪ ಹೊರಗಡೆ ಪ್ರಪಂಚ ಹೆಂಗಿದೆ ನೋಡ್ಲಿ, ಒಳ್ಳೆ ರೀತಿಲಿ ದಾರಿ ಆಗ್ಬೇಕು ಅನ್ನೋದು ಇದೆ ಸರ್ ನನಗೆ. ಇನ್ನು ಸ್ವಲ್ಪ ಜನಗಳಿಗೆ, ಇನ್ನು ಕೆಲವರು ಇದಾರೆ ಸರ್ ಒಳಗೆ ಇರುವಂತ ಹೆಣ್ಮಕ್ಳು ಇದಾರೆ, ಏ ಬೇಡಪ್ಪ ನಾವ್ ಬರಲ್ಲ ಸಂಘಕ್ಕೆ ಹೋದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಏನಾರೆಲ್ಲ ಇದಾರೆ, ಅವನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಅಂತ ಎಲ್ಲ ಅನ್ಕೊಂಡಿದೀನಿ ಸರ್. ಸಮಸ್ಯೆ ಮಾಡ್ಬೇಕು ಸ್ವಲ್ಪ ಇನ್ನು ಸ್ವಲ್ಪ ಅಂತ ಅನ್ಕೊಂಡಿದೀನಿ ಸರ್. ಅಂತ ಗುರುತಿಸ್ಬಿಟ್ಟು ಮನೆಗಳಲ್ಲೆಲ್ಲ ಕೆಲವರು ಸಹಕಾರ ಕೊಡಲ್ಲ ಸರ್ ಗಂಡು ಮಕ್ಳಿಗೆ, ಆದ್ರೆ ಇನ್ನು ಬದುಕೋರು ಇದಾರೆ ಸರ್ ಮನವೊಲಿಸಿ ಮಾಡ್ಬೇಕು ಅಂತ ಇದೀನಿ ಸರ್. ಇದ್ರ ಒಟ್ಟಾರೆಯಾಗಿ ಬೇರೆ ಬೇರೆ ಒಂದು ಉಪಕಸ್ಗಳಲ್ಲೆಲ್ಲ ತೊಡಕೊಂತಾರ ಮಹಿಳಾ ಸಂಘ ಸದಸ್ಯರು. ಆಸಕ್ತಿ ತುಂಬಾ ಇದೆ ಸರ್, ಆದ್ರೆ ಕೆಲವು ಬಸ್ಗಳು ಸಮಸ್ಯೆ, ಆಮೇಲೆ ಮನೆ ಅಜ್ಜರಿರ್ತಾರೆ ವಯಸ್ಸಾಗಿರೋ ಇರ್ತಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು ಸರ್ ನಾವು. ಅಂದ್ರೆ ಹಳ್ಳಿ ಅಲ್ವಾ ಸರ್, ಸ್ವಲ್ಪ ಇದಿರುತ್ತೆ ತೊಂದರೆಗಳು ಇದ್ದೇ ಇರ್ತವೆ ಏನಾದ್ರು ಒಂದ್ ಮನೆಯಲ್ಲಿ, ಅವ್ರನ್ನೆಲ್ಲ ನೋಡ್ಕೊಂಡು ಮಾಡ್ಕೊಳ್ತಾರೆ ಸರ್. ಬರೀ ರೊಟ್ಟಿ ಹೈನುಗಾರಿಕೆ ಇವೇನ, ಟೈಲರಿಂಗ್ ಇಷ್ಟೇನಾ, ಬೇರೆ ಏನಾದ್ರು ಉಪಕಸಬಗಳೆಲ್ಲ ಮಾಡ್ತಾರ ಮಹಿಳೆಯರು? ಸರ್ ಈಗ ಸದ್ಯಕ್ಕೆ ಹಳ್ಳಿ ಮನೆಯಲ್ಲಿ ಯಾವ್ದು ಪ್ರೊಡಕ್ಟ್ ಅಂದ್ರೆ ಸೇಲ್ ಆಗಂತದ್ ಏನಿದೆಯೋ ಆ ತರದ್ ಮಾಡ್ತಿದ್ದಾರೆ. ಬೇರೆ ತರದೆಲ್ಲ ಮಾಡಕ್ಕೆ ಕಷ್ಟ ಆಗ್ತಿದೆ ಸರ್ ಹಳ್ಳಿಲಿ. ಬೇರೆ ತರ ಅಂದ್ರೆ ಹಂಗು ಬಂದ್ರೆ ಮಾಡಂತ ಹೆಣ್ಮಕ್ಳು ಇದಾರೆ ಸರ್. ಅಂದ್ರೆ ಬರೀ ಉಪಕಸಬೆ ಅಂತ ಅಲ್ಲ, ಸಾಲ ತಗೊಂಡ್ಬಿಟ್ಟು ಜಮೀನಲ್ಲಿ ತರಕಾರಿ ಬೆಳಿಬಹುದು, ಹೂವು ಬೆಳಿಬಹುದು, ಹೂವು ಬೆಳೆದರೆ ಹಂಗ ತರಕಾರಿ ಬೆಳೆದರೆ ಅಂಗಡಿಗಳು ಹಾಕಿಂಡಿದ್ದಾರೆ, ಬಿಸ್ನೆಸ್ ಮಾಡಿದ್ದಾರೆ, ಹಂಗೆಲ್ಲ ಮಾಡಿದ್ದಾರೆ ಸರ್. ಅಂದ್ರೆ ಆ ಏರಿಯಾಕ್ಕೆ ಆ ಕುಟುಂಬ ಆ ಊರಿಗೆ ಏನೆಲ್ಲ ಸವಲತ್ತು ಆಗುತ್ತೆ, ಅದರಿಂದ ಏನ್ ಲಾಭ ತಗೋಬಹುದು ನಾವು, ಅನ್ನ ಅಂತ ಏನಿದಾವ ಅವನ್ನೆಲ್ಲ ಮಾಡಿದ್ದಾರೆ ಸರ್. ಹಾಗಿದ್ರೆ ಈಗ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದಾವೆ ಈ ಮಹಿಳಾ ಸಂಘದಲ್ಲಿ, ತರ ಯೋಜನೆಗಳೆಲ್ಲ ಅನುಕೂಲಗಳು ಪಡ್ಕೊಳ್ತಾ ಇದ್ದಾರೆ? ಹಾ ಸರ್, ತುಂಬಾ ಪಡ್ಕೊಂತಿದ್ದಾರೆ. PMJJY ಮತ್ತೆ PMSPY ಅಂತ ಒಂದು ವಿಮೆ ಇದೆ ಸರ್. ವರ್ಷಕ್ಕೆ ಬರೀ 456 ರೂಪಾಯಿಂದ ಎರಡು ಪಾಲಿಸಿ ಬರುತ್ತೆ, ಎರಡು ಅಮೌಂಟ್ 20 ರೂಪಾಯಿಂದ ಒಂದು, 436 ರೂಪಾಯಿಂದ ಒಂದು, ಎರಡು ವಿಮೆ ಇದಾವೆ ಸರ್. ಆ ವಿಮೆಯಲ್ಲಿ ಅನಿವಾರ್ಯವಾಗಿ ಎಲ್ಲರೂ ಹೋಗಿರ್ತೀವಿ ನಾವು, ಬಸ್ಸಿಗೆ ಹೋಗಿರ್ತೀವಿ, ಊರಿಗೆ ಹೋಗಿರ್ತೀವಿ, ಒಂದೇನೋ ಆಕಸ್ಮಿಕವಾಗಿ ಡೆತ್ ಆಗ್ತೀವಿ ಸರ್, ಅದರಲ್ಲಿ ಎರಡು ಪಾಲಿಸಿಲಿ 2.5 ಲಕ್ಷ ರೂಪಾಯಿ ಅಂತ 4 ಲಕ್ಷ ರೂಪಾಯಿ ಅಮೌಂಟ್ ಬರುತ್ತೆ ಸರ್ ಮಹಿಳೆಯರಿಗೆ. ಅಂತವನ್ನೆಲ್ಲ ನಾವು ಮಾಡಿಸಿದೀವಿ ಸರ್. ಫಾರ್ಮೆಟ್ ಎಲ್ಲ ಬ್ಯಾಂಕ್ ಅಲ್ಲಿ ಇಸ್ಕೊಂಡೋಗಿ ಮನೆ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೊಂಡು ತಗೊಂಡು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಆ ವಿಮೆಗಳು ಮಾಡಿಸ್ಕೊಟ್ಟಿದೀವಿ ಸರ್. ಅಂದ್ರೆ ಜಾಸ್ತಿ ಕಟ್ಟಕ್ ಆಗಲ್ಲ ನಮ್ಗೆ ಇನ್ಸೂರೆನ್ಸ್ ಗಳು, ನಮಗೆ ತುಂಬಾ ಕಷ್ಟ ಇದೆ ಮನೆಯಲ್ಲಿ, ಅನ್ನ ಅಂತಾರು 456 ರೂಪಾಯಿ ಕಟ್ಬೋದಲ್ವಾ ಸರ್, ಅಂತವನ್ನೆಲ್ಲ ಮಾಡಿಸ್ಕೊಟ್ಟಿದೀವಿ ಸರ್. ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಗಳು ಮಾಡ್ಕೊಟ್ಟಿದೀವಿ. ಅಷ್ಟೇ ಸರ್, ಅಷ್ಟೇ. ಹಂಗೆ ಯೋಜನೆಯಲ್ಲಿ ಏನೇನ್ ಅಡಿಯಲ್ಲಿ ಏನೇನ್ ಬರ್ತಾವೋ ಅವು ಎಲ್ಲವನ್ನು ನಾವು ಅವರಿಗೆ ಸಂಘದವರಿಗೆಲ್ಲ ತಿಳಿಸ್ತೀವಿ ಸರ್. ಆಮೇಲೆ ಇನ್ನೂ ಒಂದು ಸರ್, ಲಿಂಗತ್ವ ದೌರ್ಜನ್ಯ ಅದು ಒಂದು ತುಂಬಾನೇ ಇದೆ ಸರ್. ಅದು ಒಂದು ಕಾನ್ಫ್ಲಿಕ್ಟ್ ಇದ್ರಲ್ಲಿ ಬರುತ್ತೆ. ಮಹಿಳೆಯರಿಗೆ ಹೆಚ್ಚಿನವಾಗಿ ಅವ್ರಿಗೆ ರಕ್ತಸ್ರಾವ ಆಗ್ಬೋದು, ಈ ತರದ್ದೆಲ್ಲಾನು ಸ್ಯಾಟ್ ಕಮಿಟಿ ಮಾಡಿ ಆಮೇಲೆ ಆರೋಗ್ಯ ತಪಾಸಣೆಯವ್ರ ಕರೆಸಿ ಒಂದು ಮೀಟಿಂಗ್ ಅಂತ ಮಾಡಿಸಿ ಅವನು ಎಲ್ಲ ಮಾಡಿಸ್ತೀವಿ ಸರ್. ಅರಿವು ಮೂಡಿಸುವಂತದ್ದು ಮಾಡ್ತೀವಿ. ಆಮೇಲೆ ಮಕ್ಕಳು ಬೆಳವಣಿಗೆ ಪೌಷ್ಟಿಕ ಆಹಾರ ಶಿಬಿರ ಮಾಡಿಸ್ತೀವಿ, ಈ ತರದೆಲ್ಲ ಮಾಡಿಸ್ತೀವಿ. ಅವಕಾಶಗಳು ಇದಾವೆ ತುಂಬಾನೇ, ಮಾಡಿದೀವಿ ಸರ್ ಮಾಡಿದ್ದೀವಿ. ಆಮೇಲೆ ಮಕ್ಳು ಶಾಲೆಯಲ್ಲಿ ಏನೆಲ್ಲ ಕೊರತೆಗಳಿದಾವೆ, ಏನಿದೆ ಏನಿಲ್ಲ, ಈ ಪಂಚಾಯತಿಗಳಿಗೆ ಸಲ್ಸೋದು, ಈ ತರದೆಲ್ಲ ಕೆಲಸಗಳು ಮಾಡಿದೀವಿ ಸರ್. ಮತ್ತೆ ಧರ್ಮಸ್ಥಳದ ಸಂಘದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಈ ತರದೆಲ್ಲ ಯೋಜನೆಗಳಿದಲ್ಲ ಸರ್, ಅದರಲ್ಲೂ ಇದಾವೆ ಸರ್. ಅದರಲ್ಲೂ ತಾಂತಿದ್ದಾರೆ ಸರ್, ತಿಂಗಳ 1,000 ರೂಪಾಯಿನಂತೆ ಕೊಡ್ತಿದ್ದಾರೆ ಸರ್. ಕೊಡ್ತಿದ್ದಾರೆ ಪಡ್ಕೊಂತಾರೆ ಸರ್. ನಾವ್ ಇವಾಗ ಹೇಳದೆ ಬಿಡ ಸರ್, ಅವರೇ ನಮ್ನ ಕೇಳೋ ಸ್ಟೇಜ್ ಅಲ್ಲಿ ಇಂಪ್ರೂವ್ ಆಗಿದ್ದಾರೆ ಸರ್, ಇಂಪ್ರೂವ್ ಆಗಿದ್ದಾರೆ. ನಾವ್ ಹೇಳಿಲ್ಲ ಅಂದ್ರೆ ನೀ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡಂತ ಹೆಣ್ಮಕ್ಳು ಆಗಿದ್ದಾರೆ ಸರ್, ಇದಾರೆ ಸರ್. ಇವಾಗ ಮೊದ್ಲಿಗೆಲ್ಲ ಈಗ ಹೆಣ್ಮಕ್ಳು ಸ್ವಲ್ಪ ಆಕ್ಟಿವ್ ಇದಾರೆ ಸರ್, ಆಕ್ಟಿವ್ ಇದಾರೆ. ಆತರ ನೋಡಿದಾಗೆಲ್ಲ ಸಂತೋಷ ಅನ್ಸುತ್ತೆ, ತುಂಬಾ ಸಂತೋಷ ಆಗುತ್ತೆ ಸರ್. ಇದು ಪರವಾಗಿಲ್ಲ, ನಾವು ಮಾಡಿದ್ಕು ಹೇಳಿದ್ಕು ಒಂದ್ ದಿವಸ ಹೇಳಿದ್ವಿ ಇದು ಎಷ್ಟು ಕಾರ್ಯದ ರೂಪಕ್ಕೆ ಬಂದಿದೆ ಅಂತೇಳಿ ನಮಗೂ ಖುಷಿ ಅನ್ಸುತ್ತೆ ಸರ್, ಮಾಡಿಸಿದ್ದಾರೆ ಸರ್. ಸಂಘಗಳಲ್ಲೆಲ್ಲ ಹಣ ಮರುಪಾವತಿ ಮಾಡೋದು ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಆ ಸಂಘ ಅಂದ್ರೆ ಏನು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಸರ್. ಬರೀ ಸಾಲ ಕಟ್ಟಿ ಸಾಲ ತಗೊಳ್ಳೋದು ಅಷ್ಟೇ ಅಲ್ಲ, ಇದರಲ್ಲಿ ಹೋದ್ರೆ ತುಂಬಾನೇ ನಾವು ಮಕ್ಕಳಿಗೂ ಅನುಕೂಲ ಆಗುತ್ತೆ, ಮನೆಯಲ್ಲಿ ಇರೋರಿಗೂ ಆಗುತ್ತೆ. ಆಮೇಲೆ ಆರೋಗ್ಯ ಕಾರ್ಡ್ಗಳು ಮಾಡಿಸ್ಕೊಡ್ತಾರೆ, ಸುರಕ್ಷಾ ಕಾರ್ಡ್ಗಳು ಅಂತ ಇರ್ತವೆ, ಹೆಲ್ತ್ ಕಾರ್ಡ್ಗಳು, ಅವೆಲ್ಲ ಹಾಸ್ಪಿಟಲ್ಗಳಿಗೆಲ್ಲ ಅನುಕೂಲ ಆಗುತ್ತೆ ಸರ್. ಅಂತವೆಲ್ಲ ಇದಾವೆ. ಈ ಬರೀ ಮಹಿಳೆಯರಿಗೆ ಮಾತ್ರ ಸಂಘಗಳಿದಾವ, ರೈತರು ಈಗ ರೈತ ಗುಂಪು ಸರ್, ರೈತರ ಗುಂಪು ಅಂತ ಒಂದು ಮಾಡಿದ್ವಿ ಸರ್. ಅದು ಸ್ವಲ್ಪ ಮಾಡಕ್ ಆಗ್ಲಿಲ್ಲ, ಅಂದ್ರೆ ವಯಸ್ಸಾಗಿರೋರೆಲ್ಲ ಸೇರ್ಕೊಂಡಿದ್ರು, ಹಂಗ ಸ್ವಲ್ಪ ಕಷ್ಟ ಆಯ್ತು. ರೈತರ ಗುಂಪುಗಳು ತುಂಬಾ ಇದಾವೆ ಸರ್, ಈಗ ನಾವು ಮಾಡಿಲ್ಲ ಅಂತಂದ್ರೆ ಬೇರೆ ಕಡೆ ಮಾಡಿರೋರೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅವರಿಗೆ 5 ಲಕ್ಷಗಟ್ಟಲೆ 10 ಲಕ್ಷಗಟ್ಟಲೆ ಲೋನ್ ಸಿಕ್ಕಿದೆ. ಆಮೇಲೆ ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಅವೆಲ್ಲ ಕೊಟ್ಟಿದ್ದಾರೆ, ಪಿಕಾಸಿ ಗುದ್ಲಿ ಈ ತರದವೆಲ್ಲ ಸಿಕ್ಕಿದಾವೆ ಸರ್ ಅವರಿಗೆ, ಆ ತರದೆಲ್ಲ ಮಾಡ್ಕೋಬಹುದು. ಆಮೇಲೆ ಟ್ರ್ಯಾಕ್ಟರ್ಗಳು ತಗೋಬಹುದು, ಕಡಿಮೆ ಪರ್ಸೆಂಟ್ ಬಡ್ಡಿ ಇಲ್ಲಿ ಟ್ರ್ಯಾಕ್ಟರ್ಗಳು ತಗೊಂಡ್ಬಂದು ಅವ್ರವ್ರ ಹೊಲ್ಗಳನ್ನೇ ಅವರು ಹೊಡ್ಕೊಂಡು ಮಾಡ್ಕೋಬಹುದು ಸರ್. ಬರೇ ಮಹಿಳೆಯರಿಗೆ ಮಾತ್ರ ಅಲ್ಲದೆ ರೈತರುಗಳನ್ನು ಗಂಡ್ಮಕ್ಳು ಮಾಡ್ಕೊಂಡು ರೈತ ಗುಂಪುಗಳು ಮಾಡ್ಕೊಂಡು ಸಾಕಷ್ಟು ಅನುಕೂಲ ಇದೆ ಸರ್. ಆ ಕಡೆಗೆಲ್ಲ ಗಂಡ್ಮಕ್ಳು ಒಲವು ತೋರಿಸ್ತಾರ? ಕೆಲವರು ತೋರಿಸ್ತಾರೆ ಸರ್, ಕೆಲವರು ತೋರಿಸಲ್ಲ. ಆದ್ರೂ ಸ್ವಲ್ಪ ಮನವೊಲಿಸಿ ಮಾಡಿದ್ರೆ ಆಗುತ್ತೆ ಸರ್. ಅವಕಾಶ ಇದೆಯಾ ನಿಮ್ಗೆ ಗಂಡ್ಮಕ್ಳು ಮಾಡೋ ಅವಕಾಶ ಇದೆ? ನಮಗಿಲ್ಲ ಸರ್, ಧರ್ಮಸ್ಥಳ ಸಂಘದವ್ರಿಗಿದೆ. ಧರ್ಮಸ್ಥಳ ಸಂಘದವ್ರಿಗಿದೆ, ನಮ್ಮಲ್ಲಿಲ್ಲ ಸರ್. ನಿಮ್ಮಲ್ಲಿಲ್ಲ? ನಮ್ಮಲ್ಲಿ ಬರೀ ಹೆಣ್ಮಕ್ಳಿಗಷ್ಟೇ ಇದೆ. ಹೆಣ್ಮಕ್ಳಿಗಷ್ಟೇ ಇದೆ. ಮತ್ತೆ ಹೆಣ್ಮಕ್ಳಿಗೋಸ್ಕರ ಇನ್ನು ಬೇರೆ ಬೇರೆ ಏನೇನು ಸೌಲಭ್ಯಗಳಿದಾವೆ? ಬ್ಯೂಟಿ ಪಾರ್ಲರ್ ಹೋಗ್ಬೋದು ಸರ್, ಟೈಲರಿಂಗ್ ಕಲಿಬಹುದು, ಫ್ರೀಯಾಗಿ ಕಲಿಸ್ತಾರೆ. ಆ ತರಬೇತಿಗಳೆಲ್ಲ ದುರ್ಗದಲ್ಲಿ ರೂಟ್ ಸೈಡ್ ಸಂಸ್ಥೆಯಲ್ಲಿ ತುಂಬಾನೇ ಚೆನ್ನಾಗಿ ಉಚಿತವಾಗಿ ಕಳಿಸ್ತಾರೆ. ಅವ್ರ ಮಕ್ಕಳನ್ನು ಸಹ ಕಳಿಸ್ಬೋದು, ಅವರು ಹೋಗ್ಬೋದು. ಆ ತರ ಎಲ್ಲ ವ್ಯವಸ್ಥೆಗಳು ಇದಾವೆ ಸರ್ ಹೆಣ್ಮಕ್ಳಿಗೆ. ತರಬೇತಿ ಇಂತಿಂತ ಸಂದರ್ಭದಲ್ಲಿ ಇದಾವೆ ಅಂತ ನೀವೆಲ್ಲ ನಾವೆಲ್ಲ ತಿಳಿಸ್ತಾ ಇರ್ತೀವಿ ಸರ್. ಅವ್ರ ಮೊಬೈಲ್ ಗುಂಪುಗಳ ಗ್ರೂಪ್ ಮಾಡ್ಕೊಂಡಿದೀವಿ, ಅವ್ರ ಸೆಂಡ್ ಮಾಡ್ತಾ ಇರ್ತೀವಿ, ನಾವು ಹೋದಾಗೆಲ್ಲ ಹೇಳ್ತಾ ಇರ್ತೀವಿ. ಹಂಗಾಗಿ ಹೋಗ್ತಾರೆ ಸರ್. ಹೋಗ್ತಾರೆ. ಒಟ್ಟಾರೆಯಾಗಿ ತರಬೇತಿ ಎಲ್ಲ ಪಡ್ಕೊಂಡು ಮಹಿಳೆಯರ ಸಂಘಗಳೆಲ್ಲ ಮಾಡ್ಕೊಂಡು ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಆದಾಯಗಳನ್ನ ನೋಡ್ಕೋಬಹುದು. ಆಮೇಲೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಂತ ಮನಸ್ಥಿತಿಗಳು ಇರ್ತಾರೆ. ಯಾರು ಈಗ ಹುಷಾರಿಲ್ಲ ಸರ್, ಮಲಗಿರ್ತೀವಿ, ಒಂದು ಯಾರು ಬಂದು ಮಾತಾಡ್ಸಿರಲ್ಲ. ಅದೇ ಸಂಘದಲ್ಲಿ ಇದ್ರೆ ಯಾಕೋ ಇವಕ್ಕ ಬಂದಿಲ್ಲ, ಇವತ್ತು ಹೋಗಿ ಮಾತಾಡ್ಸ್ಕೊಂಬರೋಣ, ಅವ್ರಿಗೊಂದು ಏನಾರ ಹೆಲ್ಪ್ ಮಾಡೋಣ ಅಂತ ಅವ್ರ ಮನಸ್ಸಿಗೆ ಅನ್ಸುತ್ತೆ ಸರ್. ಇಲ್ಲಾಂದ್ರೆ ನಾವ್ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಯಾರು ಬರಲ್ಲ. ನಾವು ಸುಮ್ನೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅಷ್ಟೇ. ಅದೇ ಹುಷಾರಿಲ್ಲ, ಯಾಕೆ ಈ ವಾರ ಸಂಘಕ್ಕೆ ಬಂದಿಲ್ಲ, ಇವಕ್ಕ ಏನಾಗಿರ್ಬೋದು, ಇವಕ್ಕೂ ಏನ್ ನಮ್ಮ ಕೈಯಿಂದ ಏನ್ ಹೆಲ್ಪ್ ಮಾಡ್ಬೋದು ಬೇರೆದನ್ನ. ಈಗ ಅಮೌಂಟ್ ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕಳ್ಸಕ್ಕೆ ನಮ್ಮ ಸಂಘದಿಂದ ಅವ್ರಿಗೆ ಎಷ್ಟು ಅಂತ ಅಮೌಂಟ್ ಕೊಡ್ಬೋದು. ಈ ತರ ಎಲ್ಲ ಇರ್ತವೆ ಸರ್. ಒಂದು ಹೊಂದಾಣಿಕೆ ಬದುಕು ಜೀವನದಲ್ಲಿ ಚೆನ್ನಾಗಿರುತ್ತೆ ಸರ್. ಇಷ್ಟೊಂದೆಲ್ಲ ಅನುಕೂಲ ಇದ್ದಾಗ ಮಹಿಳೆಯರು ಕ್ಲೀನ್ ಆಗಿ ಸಂಘಗಳಲ್ಲಿ ಭಾಗವಹಿಸೋದು, ಉಳಿತಾಯ ಮಾಡೋದು, ಮರುಪಾವತಿ ಮಾಡೋದು, ಒಳ್ಳೆ ಒಳ್ಳೆ ವ್ಯವಹಾರ ಇಟ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತ. ತುಂಬಾ ಚೆನ್ನಾಗಿ ವ್ಯವಹಾರ ಇಟ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಸರ್. ಸರ್ಕಾರದಿಂದ ಸಾಕಷ್ಟು ಅನುಕೂಲ ಇದೆ. ಅನುಕೂಲ ಇದೆ ಸರ್ ಸರ್ಕಾರ. ಅದು ಮಹಿಳಾ ಸಂಘಕ್ಕೂ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಹಂಗಿರಲ್ಲ ಸರ್, ಬಜೆಟ್ ಮುಖಾಂತರನೇ ಕೊಡ್ತಾರೆ ಸರ್. ಅಂದ್ರೆ ಸಹಾಯಧನ ಅಂತ ಕೊಡ್ತಾರೆ, ಆಮೇಲೆ ಅದನ್ನ ಮತ್ತೆ ಮರುಪಾವತಿ ಮಾಡಿಸ್ತಾರೆ ಆ ತರ ಎಲ್ಲ. ಆಮೇಲೆ ಒಂಟಿ ಮಹಿಳೆಯರಿಗೆ ಅಂತ ಇಷ್ಟು ಅಂತ ಬಡ್ಡಿ ಇಲ್ದೇ 10,000 5,000 ವರ್ಷ ಎಲ್ಲ ಕೊಡ್ತಾರೆ ಸರ್ ಒಂದ್ ವರ್ಷ. ಅದನ್ನ ಮರುಪಾವತಿ ಬರೀ ಬಡ್ಡಿ ಇಲ್ದಂಗ ಬರೀ ಅಮೌಂಟ್ ಎಷ್ಟಿರುತ್ತೋ ಅವ್ರ ಹತ್ರ ಅಷ್ಟನ್ನು ಕಟ್ಟಿಸ್ಕೋಬಹುದು. ಅದ್ ಎಷ್ಟ್ ದಿನಕರ ತೀರಿಸಬಹುದು ಸರ್. ಯಾವ ರೀತಿ ವ್ಯವಹಾರ ಮಾಡುತ್ತೆ, ಚೆನ್ನಾಗೆಲ್ಲ ಮಾಡ್ಕೊಂಡು ಹೋದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಹೆಚ್ಚು ಅನುಕೂಲ ಆಗುತ್ತೆ ಸರ್. ಆ ಸಂಘ ನೋಡ್ತಾರೆ, ಅದ್ರಲ್ಲಿ ಅಂಗವಿಕಲರಿದ್ದಾರೆ, ಆಮೇಲೆ ವಿಧವೆಯರಿದ್ದಾರೆ, ಒಂಟಿ ಮಹಿಳೆಯರು, ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಬಹುದು, ಹೆಲ್ಪ್ ಮಾಡ್ತಾರೆ. ನೀವು ನೋಡಿದಂಗೆ ಇಷ್ಟೊಂದು ಮಹಿಳಾ ಸಂಘಗಳೆಲ್ಲ ಭೇಟಿ ಕೊಡ್ತಿರ್ತಾರಲ್ಲ, ಯಾವಾದ್ರೂ ಕ್ಲೀನ್ ಆಗಿ ಕಟ್ಟದಂಗೆ ಆ ತರ ಏನಾದ್ರೂ ತೊಂದರೆ ಆಗಿ ಮಹಿಳಾ ಸಂಘಗಳು ಈ ತರ ಬಿಟ್ಟು ಹೋಗಿರೋಂತವು ಅಥವಾ ಕಡಿಮೆ ಸರ್ ಯಾಕೆಂದ್ರೆ 10 ಜನದ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಸರ್. ಹಂಗಾಗಿ ಒಬ್ರು ಕಟ್ಟಿಲ್ಲ ಅಂತಂದ್ರೆ ಅವ್ರು ಎಲ್ಲರೂ ಅವ್ರಿಗೆ ಮನವೊಟ್ಟು ಮಾಡಿ ಇದನ್ನ ಕಟ್ಟಿಸ್ತಾರ, ಹೇಳ್ಕೊಡ್ತಾರೆ ಸರ್. ನೀವು ಪ್ರತಿ ವಾರ ನಾವು ಹೋಗ್ತಾ ಇರ್ತೀವಿ ಯಾಕೆ ಕಟ್ಟಿಲ್ಲ, ಏನ್ ಸಮಸ್ಯೆ ಆಗಿದೆ, ಅವರಿಂದ ಏನ್ ಪ್ರಾಬ್ಲಮ್ ಇದೆ, ಇವತ್ ಕಟ್ಟಕ್ಕಾಗಿಲ್ಲ ನಾಳೆ ಕಟ್ಟಿ ಅಂತ ಕಾಲಾವಕಾಶ ಕೊಡ್ತೀವಿ ಸರ್. ಕೊಟ್ಟು ಕಟ್ಟಿಸ್ತೀವಿ, ಇವತ್ತೇ ಕಟ್ಟಿ ಇವತ್ತೇ ಮಾಡಿ ಅಂತೆಲ್ಲ ಏನು ಇದ್ ಮಾಡಲ್ಲ ಸರ್. 2 ದಿವಸ ಟೈಮ್ ಕೊಡ್ತೀವಿ, 3 ದಿವಸ ಟೈಮ್ ಕೊಡ್ತೀವಿ, ಮತ್ತೆ ಕಟ್ಟಿಸ್ತೀವಿ. ಹಾಗಿದ್ರೆ ಕೊನೆಯದಾಗಿ ರೇಖಾ ಅವ್ರೆ, ಮಹಿಳೆಯರು ಈ ಕೃಷಿ ಆಗಿರ್ಬೋದು, ಈ ತರ ಉಪಕಸಬುಗಳಾಗಿರ್ಬೋದು, ಶ್ರೀಶಕ್ತಿ ಸಂಘದಲ್ಲಿ ಭಾಗವಹಿಸೋದಾಗಿರ್ಬೋದು, ಈ ತರ ಎಲ್ಲ ಒಂದು ತೊಡಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಕೆಲವೆಲ್ಲ ಮಹಿಳೆಯರು ಇಂತಿಂತ ಇದ್ರಲ್ಲೆಲ್ಲ ಭಾಗವಹಿಸೋದಿಲ್ಲ. ನೀವು ನೋಡಿದಂಗೆ ನಿಮ್ಮ ಊರಲ್ಲಿ ಸಾಕಷ್ಟು ಜನ ಭಾಗವಹಿಸಿದಂತ ಮಹಿಳೆಯರು ಇರ್ತಾರೆ, ಅಂತ ಮಹಿಳೆಯರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಬಂದ್ರೆ ಅವ್ರಿಗೆ ಕಷ್ಟ ಇಲ್ಲದೆ ಇರೋರು ಆ ತರ ಮಾತಾಡ್ತಾರೆ ಸರ್. ಕಷ್ಟ ಇರೋರು ಅದರಿಂದ ಬೆನಿಫಿಟ್ ತಗೊಂಡಿರೋರು ಯಾರು ಆ ತರ ಮಾತಾಡಲ್ಲ ಸರ್. ಒಂದೇ ಉದಾಹರಣೆ ಅಷ್ಟೇ ಸಾಕು ಸರ್ ಅವ್ರಿಗೆ. ಅವರು ಅನುಕೂಲವಾಗಿದ್ದಾರೆ ಇನ್ನ ಬೇರೆ ಕಡೆ ಹೋಗಕ್ ಆಗಲ್ಲ ಅನ್ನೋಂಥವ್ರು ಆ ತರ ಮಾತಾಡ್ಬೋದು ಅಷ್ಟೇ. ಅನುಕೂಲ ಇರೋರು ನಮಗೆ ಬೇಕು ಅವಶ್ಯಕತೆ ಅನ್ನೋರು ಯಾರು ಆ ತರ ಮಾತಾಡಲ್ಲ. ಅದರಿಂದ ಏನ್ ಬೆನಿಫಿಟ್ ಇದೆ ಅದನ್ನ ಪಡ್ಕೊಳ್ತಾರೆ. ಒಟ್ಟು ಭಾಗವಹಿಸಿಕೊಂಡು ಅದರಲ್ಲೆಲ್ಲ ಚೆನ್ನಾಗಿದ್ದುಕೊಂಡ್ರೆ ಅನುಕೂಲ ತುಂಬಾ ಒಳ್ಳೇದು ಸರ್. ತುಂಬಾ ಒಳ್ಳೇದು. ಕಷ್ಟ ಅನ್ನೋದು ಯಾರಿಗಿರಲ್ಲ ಸರ್, ಎಲ್ಲರಿಗೂ ಇರುತ್ತೆ. ಅದು ಅನ್ವಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ನೀವೆಲ್ಲ ಈ ಕೃಷಿ ಮಾಡ್ಕೊಂಡು ಈ ಮಹಿಳಾ ಸಂಘಗಳಿಗೆಲ್ಲ ಭೇಟಿ ಕೊಟ್ಕೊಂಡು ಅವ್ರಿಗೆಲ್ಲ ಮಾಹಿತಿ ಎಲ್ಲ ತಿಳಿಸ್ಕೊಡ್ತಿರ್ತಾರಲ್ಲ, ನಿಮ್ ಮನೆಯಲ್ಲಿ ಯಾವ ರೀತಿ ಸಹಕಾರ ಇದೆ? ತುಂಬಾ ಚೆನ್ನಾಗಿ ಸಹಕಾರ ಇದೆ ಸರ್. ನಮ್ಮನ್ನ ಕರ್ಕೊಂಡು ಹೋಗಿ ಬಿಡೋದೇ ಆಗ್ಲಿ, ಕರ್ಕೊಂಡ್ ಬರೋದೇ ಆಗ್ಲಿ, ಎಲ್ಲದನ್ನು ಮಾಡ್ತಾರೆ ಸರ್. ತುಂಬಾ ಅವ್ರ ಸಹಕಾರದಿಂದಾನೆ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಸರ್. ಕೆಲ್ಸನೂ ಮಾಡ್ಕೊಂಡು, ಮನೆ ಕೆಲ್ಸನೂ ಮಾಡ್ಕೊಂಡು, ನಮಗೂ ಅತ್ತೆ ಮೈದನ ಎಲ್ಲರೂ ಇದಾರೆ ಸರ್. ನಮ್ದು ಜಾಯಿಂಟ್ ಫ್ಯಾಮಿಲಿ, ಅದರಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದೀವಿ ಸರ್. ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ? ಅದೇ ಸರ್, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು, ಬೆಳೆಸ್ಕೋಬೇಕು, ಮಕ್ಳುಗಳು ಎಲ್ಲ ಓದ ಪ್ರೇರಣೆ ಮಾಡಿಸ್ಬೇಕು ಅಂತ ತುಂಬಾ ಇದೆ ಸರ್. ಸಮಸ್ಯೆ ಮಾಡ್ಬೇಕು ಇನ್ನು ಹೆಚ್ಚಿನಾಗಿ ಅಂತ ಅಂದ್ಕೊಂಡಿದೀನಿ ಸರ್. ನೀವೇನಾದ್ರೂ ಯಾವ್ದಾನು ಉಪಕಸಬು ಅಳವಡಿಸ್ಕೊಂಡಿದ್ದೀರಾ ಸರ್? ಈಗ ಇದ್ ಮಾಡಕ್ಕೆ ಆಗ್ತಿಲ್ಲ, ಈ ಸದ್ಯಕ್ಕೆ ಶೈಲ್ ಅವ್ರ ಜೊತೆ ಕೈ ಜೋಡಿಸ್ತಾ ಇದೀವಿ ಅಷ್ಟೇ. ನೀವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕೇಳಂತ ಮಹಿಳೆಯರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನಮ್ ಫೋನ್ ನಂಬರ್ ತಗೋಬಹುದು, 9740661937. ರೈತ ಬಾಂಧವರೇ, ಕಣಿವೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9740661937. ಬಹಳ ಸಂತೋಷ ರೇಖಾ ಅವರೇ, ಇದುವರೆಗೂ ನಿಮ್ಮ ಕೃಷಿ ಹಾಗೂ ಈ ಮಹಿಳಾ ಶ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಆಕಾಶವಾಣಿ ಪರಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹೊಳಲ್ಕೆರೆ ತಾಲೂಕು ಕಣಿವೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಸ್ಥಳಗಳಲ್ಲಿ ಮಳೆಯಾಗಿದೆ. ಇಂದು ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ನಾಳೆ ದಿನಾಂಕ 22/8/2025 ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 22 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕುಮಾರ್ ನಾಯ್ಕ್ ಎಚ್ ಅಂತ ಹೇಳಿ ವಿಜ್ಞಾನ ಕೆಲಸ ಮಾಡ್ತಿದ್ದೇನೆ. ನಾನು ರೈತರಿಗೆ ಕಳೆನಾಶಕಗಳ ಬಳಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲು ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಬೆಳೆಗಳಲ್ಲಿ ಇಳುವರಿಯಲ್ಲಿ ಆಗತಕ್ಕಂಥ ಅಗಾಧ ನಷ್ಟಗಳಿಗೆ ಇವತ್ತು ಕಳೆಯೇ ಪ್ರಧಾನ ಶತ್ರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಳೆ ನಿಯಂತ್ರಣ ರೈತರ ಪಾಲಿಗೆ ಒಂದು ಕ್ಲಿಷ್ಟಕರ ಸಮಸ್ಯೆಯಾಗಿದೆ. ಯಾವುದೇ ಬೆಳೆಯಲ್ಲಿ ಮೊದಲ 1/3 ಅಥವಾ 1/4 ಅವಧಿಯು ಸಂದಿಗ್ಧ ಹಂತವಿದ್ದು, ಬೆಳೆಯ ಮೊದಲ 35 ಅಥವಾ 40 ದಿನ ಅವಧಿಯಲ್ಲಿ ಹೊಲದಲ್ಲಿ ಅಥವಾ ನಮ್ಮ ಬೆಳೆಯಲ್ಲಿ ಕಳೆ ಮುಕ್ತವಾಗಿರಬೇಕು. ಇದನ್ನು ಮಾಡದಿದ್ದಲ್ಲಿ ಇಳುವರಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ತೀವ್ರ ಕುಸಿತ ಕೂಡ ಉಂಟಾಗೋದನ್ನು ಇವತ್ತು ನಾವು ಕಂಡಿದ್ದೀವಿ. ನಾವು ಮತ್ತೆ ಕಳೆ ತೆಗೆಯೋದು ಕಾರ್ಯ ಮತ್ತು ಅಷ್ಟಕ್ಕೊಂದು ಇತ್ತೀಚಿನ ದಿನಗಳಲ್ಲಿ ಫಲಪ್ರದ ಕಾರ್ಯ ಆಗಿರುವುದಿಲ್ಲ. ಸೊ ಈ ದಿಶೆಯಲ್ಲಿ ನಾವು ಕಳೆನಾಶಕಗಳನ್ನು ಬಳಸುವುದರಿಂದ ರೈತರು ಹೆಚ್ಚಿನ ಲಾಭ ಪಡೆಯಬಹುದು. ಕಳೆನಾಶಕವೆಂದರೆ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಬೇಡವಾದ ಸಸ್ಯಗಳನ್ನು ನಿಯಂತ್ರಣ ಮಾಡುವುದು, ಮತ್ತು ಇದನ್ನು ಮಣ್ಣಿನ ಮೇಲೆ ಅಥವಾ ಬೆಳೆಯಲ್ಲಿ ಬರುವ ಕಳೆಗಳ ಮೇಲೆ ಕೂಡ ನಾವು ಸಿಂಪಡಣೆ ಮಾಡಬಹುದು. ಮಣ್ಣಿನ ಮೇಲೆ ಸಿಂಪಡಣೆ ಮಾಡುವ ಕಳೆನಾಶಕಗಳೆಂದರೆ ಉದಯ ಪೂರ್ವ ಕಳೆನಾಶಕ, ಅಥವಾ ನಾವು ಈಗ ಕೂಡ ಹೇಳ್ಬೋದು ಬೆಳೆ ಮೊಳಕೆ ಒಡೆಯುವ ಮುಂಚೆ ಉಪಯೋಗಿಸಬಹುದಾದ ಕಳೆನಾಶಕಗಳು. ಇಂಥ ಕಳೆನಾಶಕಗಳನ್ನು ಬಿತ್ತಿದ ತಕ್ಷಣವೇ, ಅಂದರೆ ಬಿತ್ತಿದ 2 ದಿನಗಳಲ್ಲಿ ಮಣ್ಣಿನ ಮೇಲೆ ನಾವೇನು ಮಾಡಬೇಕು, ಸಿಂಪಡಣೆ ಮಾಡಬೇಕಾಗುತ್ತೆ. ಬಿತ್ತಿದ ದಿನ ಅಥವಾ ಮರುದಿನ ಬಳಸುವ ಕಳೆನಾಶಕಗಳಿಗೆ ಪ್ರತಿ ಎಕರೆಗೆ ಕನಿಷ್ಠವೆಂದರೂ ಕೂಡ ನಾವು 300 ಲೀಟರ್ ನೀರನ್ನು ಉಪಯೋಗಿಸ್ಕೋಬೇಕು. ಅಂದರೆ 1 ಎಕರೆಗೆ ನಮಗೆ 15 ಲೀಟರ್ ಸಾಮರ್ಥ್ಯ ಉಳ್ತಕ್ಕಂಥ 20 ಕೈ ಪಂಪ್ ಕೂಡ ನಮಗೆ ಬೇಕಾಗುತ್ತೆ. ಕಳೆನಾಶಕವನ್ನು ಸಿಂಪಡಿಸಿದಾಗ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಅಂದರೆ ನಾವು ಹೆಜ್ಜೆ ಇಟ್ಟಾಗ ಆ ಹೆಜ್ಜೆ ಗುರುತು ಕಾಣ್ತಾ ಇರಬೇಕು. ಮತ್ತು ಕಳೆನಾಶಕವನ್ನು ಸಿಂಪಡಿಸಿದಾಗ ನಾವು ಸ್ಥಳವನ್ನು ತುಳಿದಾಡಬಾರದು. ಮತ್ತು ಸಿಂಪಡಣೆ ಮಾಡ್ತಾ ನಾವೇನು ಮಾಡಬೇಕಂದ್ರೆ ನಾವು ಹಿಂದಕ್ಕೆ ಹೋಗಬೇಕಾಗುತ್ತೆ. ಮತ್ತು ಇನ್ನೊಂದು ಕಳೆನಾಶಕಪ್ಪ ಅಂದರೆ ಉದಯೋತ್ತರ ಕಳೆನಾಶಕ, ಅಂದರೆ ಬೆಳೆ ಮೊಳಕೆ ಒಡೆದ ನಂತರ ಉಪಯೋಗಿಸಬಹುದಾದ ಕಳೆನಾಶಕ. ಇಂಥ ಕಳೆನಾಶಕಗಳನ್ನು ಬಿತ್ತಿದ 15 ಅಥವಾ 20 ದಿನಗಳವರೆಗೆ ಅಥವಾ ಕಳೆಯ ಎಲೆಗಳು 2-3 ಎಲೆಗಳು ಇದ್ದಾಗ ನಾವು ಸಣ್ಣ ಕಸಗಳ ಮೇಲೆ ನಾವು ಸಿಂಪಡಣೆ ಮಾಡಿ ಅವುಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಸೊ ಬೆಳೆ ಮೊಳಕೆ ಒಡೆದ ನಂತರ ಬಳಸುವ ಕಳೆನಾಶಕಗಳಿಗೆ ನಾವು ಎಕರೆಗೆ ನಾವು ಏನು ಮಾಡಬೇಕಂದ್ರೆ 200 ಲೀಟರ್ ನೀರನ್ನು ಉಪಯೋಗಿಸಬೇಕು. ಅಂದರೆ ಎಕರೆಗೆ ಅಂದಾಜು 15 ಕೈ ಪಂಪ್ಗಳು. ಸೊ ಆಯಾ ಬೆಳೆಗೆ ನಾವು ರೈತರು ಶಿಫಾರಸು ಮಾಡಿದ ಕಳೆನಾಶಕವನ್ನು ನಾವು ಸಮಯಕ್ಕೆ ತಕ್ಕಂತೆ ನಾವೇ ಮಾಡಬೇಕು, ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ನಾವು ಹೆಚ್ಚು ಕಳೆನಾಶಕಗಳನ್ನು ರೈತರು ಸಿಂಪಡಣೆ ಮಾಡಬಾರದು. ಇದರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ಸಂಖ್ಯೆಯನ್ನು ನೀವು ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನೀವು ಸರಿಪಡಿಸ್ಕೊಬೋದು. ನನ್ನ ಮೊಬೈಲ್ ಸಂಖ್ಯೆ 9686565600. ಪುನಃ 9686565600ಗೆ ಕರೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಮೊದಲಿಗೆ ಚಿತ್ರದುರ್ಗ ಮಾರುಕಟ್ಟೆಯ ಧಾನ್ಯಗಳನ್ನು ನೋಡೋಣ. ಅಡಿಕೆ, ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 51,329 ರೂಪಾಯಿಗಳು. ಅಡಿಕೆ, ಬೆಟ್ಟೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 30,059 ರಿಂದ ಗರಿಷ್ಠ 30,499 ರೂಪಾಯಿಗಳು. ಅಡಿಕೆ ಕೆಂಪುಗೋಟು 21,109 ರಿಂದ 51,510 ರೂಪಾಯಿಗಳು. ಅಡಿಕೆ ರಾಶಿ 50,639 ರಿಂದ 50,889 ರೂಪಾಯಿಗಳು. ಹತ್ತಿ DCH 2,100 ರಿಂದ 9,719 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 54,029 ರಿಂದ ಗರಿಷ್ಠ 60,999 ರೂಪಾಯಿಗಳು. ತೆಂಗಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 27 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,805 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಸಂಗೀತ ಕಟ್ಟಿ ಆಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ.